ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶವನ್ನು ಆಲಿಸುವಿರಿ. ನಂತರ ಹಳೆಯ ಹೊನ್ನು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿಯಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾಹಿತಿ ನೀಡುತ್ತಾರೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗನೂರ್ ಮಠ್. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಯಲ್ಲಿ ಜೇವರ್ಗಿ ತಾಲೂಕಿನ ಹುಲ್ಲೂರು ಗ್ರಾಮದ ದಿಗಂಬರ್ ಪಾಂಚಾಳ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. ಮೊದಲಿಗೆ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿಬರುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ರೇಖಾ, ವಿಷಯ ಗೊತ್ತಾಯ್ತಾ? ಜೂನ್ 11 ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಅಂತೆ. ಹೌದು, ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಬಹುದು. ಕರ್ನಾಟಕ ಸರ್ಕಾರವು ಜೂನ್ 11 ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯನ್ನು ಜಾರಿಗೆ ತರುತ್ತಿದೆ. KSRTC, BMTC, ವಾಯವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ, ಸಾಮಾನ್ಯ, ವೇಗದೂತ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಲಿದೆ. ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಮಹಿಳಾ ಸಬಲೀಕರಣದತ್ತ ಪಯಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 55%. ಬೀದರ್ ಜಿಲ್ಲೆಯೊಳಗ 45%, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 50%, ವಿಜಯಪುರ ಜಿಲ್ಲೆಯೊಳಗ 65%, ಕೊಪ್ಪಳ ಜಿಲ್ಲೆಯೊಳಗ 70%, ಬಾಗಲಕೋಟೆ ಜಿಲ್ಲೆಯೊಳಗ 75%, ಮತ್ತು ಜೈರಾಬಾದ್ ತಾಲೂಕೊಳಗ 40% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಹಳೆಯ ಹೊನ್ನು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ ಕೇಳೋಣ. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಸಿರಿಧಾನ್ಯಗಳು ಇವು, ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು ಇವತ್ತಿನ ಈ ಕಾರ್ಯಕ್ರಮದೊಳಗೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗಾನೂರ್ ಮಠ್ ಅವರಿಂದ ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಮಾಹಿತಿಯನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಬಳಗಾನೂರ್ ಮಠ್, ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಕೊಡಗು ಜಿಲ್ಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ತುಂಬಾ ದಶಕಗಳ ಹಿಂದೆ ಒಂದು ಮಾತನ್ನ ಹೇಳ್ತಾರೆ, ಏನಪ್ಪ ಅಂದ್ರೆ ಒಂದು ದೇಶದ ಪ್ರಗತಿಯನ್ನ ನಾವು ಯಾವ ತರ ನೋಡ್ತೀವಿ ಅಂದ್ರೆ, ಆ ದೇಶ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಎಷ್ಟರ ಮಟ್ಟಿಗೆ ಸಮಾನತೆಯನ್ನ ಕೊಟ್ಟಿದೆಯೋ ಅದರ ಒಂದು ಆಧಾರದ ಮೇಲೆ ಆ ದೇಶದ ಆರ್ಥಿಕತೆಯನ್ನ ನಾವು ಗುರುತಿಸಬಹುದು ಅನ್ನೋದನ್ನ ಸ್ವಾಮಿ ವಿವೇಕಾನಂದ ಅವರು ಅವಾಗ್ಲೇನೆ ಹೇಳಿಕೊಟ್ಟಿದ್ದಾರೆ. ಹೀಗೆ ಸುಮಾರು ನಾಯಕರು ಹೆಣ್ಣು ಮಕ್ಕಳ ಒಂದು ಪ್ರಗತಿ ಬಗ್ಗೆ ಸತತವಾಗಿ ಪರಿಶ್ರಮಿಸಿದ್ದಾರೆ. ಈ ದಿನ ನಾನು ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದನ್ನ ವಿವರಿಸ್ತಾ ಇದ್ದೀನಿ. ಮೊದಲಿಗೆ ನಿಮಗೆಲ್ಲ ಗೊತ್ತು, ನಾವು ಉತ್ತರ ಕರ್ನಾಟಕದವರು ಸಿರಿಧಾನ್ಯ ಅಂತಂದ್ರೆ ಜೋಳ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈ ಜೋಳನ ಬಿಟ್ಟು ಇನ್ನು ಸುಮಾರು 9 ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಆಮೇಲೆ ಈ ವರ್ಷ 2023 ಸಂಯುಕ್ತ ರಾಷ್ಟ್ರ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿದೆ. ಯಾಕಪ್ಪ ಅಂತಂದ್ರೆ ಹಸಿರು ಕ್ರಾಂತಿ ಆದಾಗಿನಿಂದ ನಾವು ಬರೀ ಗೋಧಿ ಮತ್ತೆ ಅಕ್ಕಿಯ ಅನ್ನವನ್ನ ಬಿಟ್ಟು ಬೇರೆ ಆಹಾರದ ಕಡೆಗೆ ನಾವು ವಾಲಿನೇ ಇಲ್ಲ. ಅದಕ್ಕೆ ಈ ಸಿರಿಧಾನ್ಯಗಳು ನಮ್ಮ ಆದಿಕಾಲದಿಂದ ಏನೇನು ನಮ್ಮ ಅಜ್ಜಂದಿರು ಮುತ್ತಜ್ಜಂದಿರು ಏನೇನು ಬಳಸ್ತಾ ಇದ್ರೋ ಅದನ್ನ ನಾವು ಮತ್ತೆ ತಗೊಂಡ್ಬಂದು ಮತ್ತೆ ಇವಾಗಿನ ಒಂದು ಪೀಳಿಗೆಗೆ ಅವುಗಳನ್ನೆಲ್ಲ ಹೇಳಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆಯನ್ನ ಎಲ್ಲ ಜನಕ್ಕೆ ವಿವರಿಸಬೇಕು ಅಂತ ಹೇಳಿ ಈ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿದ್ದಾರೆ. ಸೊ ಈ ಸಿರಿಧಾನ್ಯಗಳಲ್ಲಿ ಏನೇನು ಬರುತ್ತಪ್ಪ ಅಂದ್ರೆ ಜೋಳ ಬರುತ್ತೆ, ಸಜ್ಜೆ ಬರುತ್ತೆ, ರಾಗಿ ಬರುತ್ತೆ, ಊದಲು, ಆಮೇಲೆ ಬರಗು, ಸಾಮೆ, ಹಾರಕ, ನವಣೆ ಇವೆಲ್ಲ ಬರ್ತವೆ. ಈ ಸಿರಿಧಾನ್ಯಗಳನ್ನ ಯಾಕಿಷ್ಟೊಂದು ನಾವು ಒತ್ತು ನೀಡ್ತಾ ಇದೀವಿ ಅಂತಂದ್ರೆ, ಇವು ಬರೀ ನಮ್ಗೆ ಬಾಯಿ ರುಚಿಗೆ ಅಂತ ಹೇಳ್ತಾ ಇಲ್ಲ, ಇವುಗಳನ್ನ ತಿನ್ನೋದ್ರಿಂದ ಸುಮಾರು ರೋಗಗಳು ದೂರವಾಗ್ತವೆ. ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಹೆಚ್ಚುತ್ತಿರುವ ಬೊಜ್ಜುತನ ಕೂಡ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ಕಡಿಮೆ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಆಮೇಲೆ ರಾಗಿಯನ್ನು ತಿನ್ನೋದ್ರಿಂದ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಈ ಕ್ಯಾಲ್ಸಿಯಂ ಇವಾಗ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಹೆಚ್ಚು ಅವಶ್ಯಕಾರಿಯಾಗಿರುತ್ತೆ. ಹಾಗೆ ಜೋಳದಲ್ಲೂ ಕೂಡ ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ. ಆಮೇಲೆ ಸಾಮೆ, ನವಣೆ ಇದೆಲ್ಲದ್ರೂ ಅಕ್ಕಿ ಮತ್ತೆ ಗೋಧಿಯನ್ನ ನಾವು ಏನಾದ್ರೂ ಹೋಲಿಕೆ ಮಾಡಿದ್ರೆ ಇದರಲ್ಲಿ ನಾರಿನಂಶ ಆಯ್ತು, ಆಮೇಲೆ ಪ್ರೋಟೀನ್ ಆಯ್ತು, ಆಮೇಲೆ ಎನರ್ಜಿ ಆಯ್ತು. ಸೊ ಹೀಗೆ ಸುಮಾರು ಸಣ್ಣ ಸಣ್ಣ ಪೋಷಕಾಂಶಗಳು ಹೆಚ್ಚಾಗಿದ್ದಾವೆ. ಆದ್ದರಿಂದ ಇವು ಜನರಿಗೆ ಅವೇರ್ನೆಸ್ ಅಂದ್ರೆ ತಿಳುವಳಿಕೆ ಕಮ್ಮಿ ಇದ್ದು ಆದ್ದರಿಂದ ಇವಾಗ ನಾವು ಜನ ತಿಳ್ಕೊಳ್ಳಿ ಅದರ ಬಗ್ಗೆ, ಆಮೇಲೆ ಅದರ ಸೇವನೆ ಮಾಡಲಿ, ಸೇವನೆ ಮಾಡಿ ಒಂದು ಆರೋಗ್ಯನ ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಿರಿಧಾನ್ಯಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಲ್ಲಿರೋದು ಜೋಳ ಹಾಗೂ ರಾಗಿಯಿಂದ ಸುಮಾರು 70 ವಿವಿಧ ತಿನಿಸುಗಳನ್ನ ಮಾಡಿದೆ. ಸಿರಿಧಾನ್ಯ ಅಂದ್ರೆ ಬರೀ ನೀವು ಅನ್ನ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳಲ್ಲ. ಈ ಸಿರಿಧಾನ್ಯಗಳಿಂದ ರೆಡಿ ಟು ಈಟ್ ಮತ್ತೆ ರೆಡಿ ಟು ಕುಕ್ ಅಂತ ಎರಡು ವಿಂಗಡಣೆ ಮಾಡಿದೀವಿ. ಅಂದ್ರೆ ಇವಾಗ ತಿನ್ನಲು ಸಿದ್ಧವಾದ, ಅಂದ್ರೆ ಇವಾಗ ಚಕ್ಕಲಿ ಆಯ್ತು, ಕೋಡ್ಬಳೆ ಆಯ್ತು, ಆಮೇಲೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗ ಕೇಕ್ ಆಯ್ತು, ಈ ತರ ಸುಮಾರು ಉತ್ಪನ್ನಗಳನ್ನ ಈ ಸಿರಿಧಾನ್ಯಗಳಿಂದ ಈ ಸಂಸ್ಥೆಯು ತಯಾರನ್ನ ಮಾಡ್ತಾ ಇದೆ. ಹಾಗೆ ತಯಾರಿಸಲು ಸಿದ್ಧವಾದ ಅಂದ್ರೆ ಇವಾಗ ಎಲ್ಲ ಕಡೆನೂ ನೋಡ್ತಾ ಇದ್ರ ಇನ್ಸ್ಟಂಟ್ ಅಂತ, ಸೊ ಆ ತರ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಆಯ್ತು, ಆಮೇಲೆ ದೋಸೆ ಹಿಟ್ಟಾಯ್ತು, ಆಮೇಲೆ ರವೆ, ಆಮೇಲೆ ಶಾವಿಗೆ, ಈ ತರ ತಯಾರಿಸಲು ಸಿದ್ಧವಾದ ಉತ್ಪನ್ನಗಳನ್ನು ಕೂಡ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ತಯಾರು ಮಾಡಿದೆ. ಆದ್ದರಿಂದ ಮಹಿಳೆಯರೇ, ನೀವು ಈ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಿಮಗೆಲ್ಲ ಗೊತ್ತು. ಅಂದ್ರೆ ನೀವು ಹೆಣ್ಮಕ್ಕಳು ಮನೆಯಲ್ಲಿ ಯಾವ ತರ ಜಗತ್ತಿನ ವಿವಿಧ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಿರ್ತೀರೋ ಆ ಒಂದು ವಿಚಾರವನ್ನ ನೀವು ಮನೆಯಲ್ಲೂ ಹೇಳ್ಬೋದು. ಸೊ ಇವಾಗ ನಿಮಗೆ ಸಿರಿಧಾನ್ಯಗಳು ಹಾಗೂ ಅದರ ಮಹತ್ವ ಏನಾದರೂ ಗೊತ್ತಾಯ್ತು ಅಂತಂದ್ರೆ ನೀವು ಮನೆಯಲ್ಲಿ ಅದರದ್ದು ಅಡಿಗೆ ಮಾಡ್ತೀರಾ, ಅಡಿಗೆ ಮಾಡಿ ಮನೆಯಲ್ಲಿ ಪೋಷಕರಿಗೆ ಆಯ್ತು, ಆಮೇಲೆ ಮಕ್ಕಳಿಗೆಲ್ಲ ಊಟ ಕೊಡ್ತೀರಾ. ಅದು ತಿನ್ನೋದ್ರಿಂದ ಎಲ್ಲರದ್ದು ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ಅದು ಹೆಂಗ ಆಗುತ್ತಪ್ಪ ಅಂತಂದ್ರೆ ಫಸ್ಟು ನೀವು ತಿಳ್ಕೊಬೇಕು ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೋ ಅಷ್ಟು ಅವಳ ಪರಿವಾರ ಕೂಡ ಸುಖ ಮತ್ತು ಸಮೃದ್ಧಿ ಆಗಿರುತ್ತದೆ ಅಂತ ನಾನು ಈ ಒಂದು ಪ್ರಸಂಗದಲ್ಲಿ ಹೇಳ್ಬೋದು. ಇನ್ನು ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಏನಪ್ಪ ಅಂತಂದ್ರೆ, ಇವಾಗ ರೈತ ಉತ್ಪಾದಕರ ಸಂಘಗಳು ಅಥವಾ ಸಂಸ್ಥೆಗಳು ಬರೀ ಗಂಡ್ಮಕ್ಕಳಿಂದ ಮಾಡಬೇಕು ಅಂತ ಏನಿಲ್ಲ. ನೀವು ಒಂದು 10 ಜನ ಹೆಣ್ಮಕ್ಕಳು ಸೇರಿಕೊಂಡು ಒಂದು ಸಂಘನ ಕಟ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ಹುಲಸೂರು ಗ್ರಾಮ, ಇದು ಒಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಲ್ಲಿ ಒಂದು ಗ್ರಾಮ ಇದೆ. ಇಲ್ಲಿ ಸುಮಾರು 300 ಹೆಣ್ಮಕ್ಳು ಸೇರಿಕೊಂಡು ಒಂದು ರೈತ ಉತ್ಪಾದಕರ ಸಂಘನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಮಹಿಳೆಯರೇ ಎಲ್ಲ ತಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಮಾಡಬೇಕು ಅಂದ್ರೆ 10 ಜನದಿಂದ ನೀವು ಸ್ಟಾರ್ಟ್ ಮಾಡಬಹುದು. ಅದರಲ್ಲಿ 5 ಜನ ನೀವು ಮುಖ್ಯಸ್ಥರಾಗಿ ಹಾಗೂ 5 ಜನ ಸದಸ್ಯರಾಗಿ ಸೇರ್ಕೋಬಹುದು. ಈ ಒಂದು ಸಂಸ್ಥೆಯನ್ನ ಸೆಕ್ಷನ್ 8 ಕಂಪನಿಯ ಕಾಯ್ದೆ ಅಡಿ ನೋಂದಾಯಿಸಬೇಕಾಗುತ್ತೆ. ಈ ರೈತ ಉತ್ಪಾದಕರ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಇವಾಗ ಒಬ್ಬ ರೈತನಿಗೆ ಒಂದು 5 ಕೆಜಿ ಬೀಜ ಬೇಕಾಗುತ್ತೆ. ಆದ್ರೆ ಅವನು ಸಿಟಿಗೆ ಹೋಗಿ ಬೀಜನ ತಗೊಂಡು ಬರೋದ್ರಲ್ಲಿ ಬಸ್ಸಿಗೆ ದುಡ್ಡು ಹಾಕ್ಬೇಕು, ಆಮೇಲೆ ಬೀಜ ಯಾವ ತರ ಸಿಗುತ್ತೋ ಏನು ಅಷ್ಟು ಕ್ವಾಲಿಟಿ ಗೊತ್ತಾಗಿರಲ್ಲ. ಆದ್ರೆ ಈ ರೈತ ಉತ್ಪಾದಕರ ಸಂಸ್ಥೆ ಅಡಿಯಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಒಂದು 10-20 ರೈತರು ಜೊತೆಗೂಡಿ ಯಾರು ಒಂದೇ ಬೆಳೆ ಬೆಳೀತಾರೋ ಅವರೆಲ್ಲ ಸೇರ್ಕೊಂಡು ಹತ್ತಿರವಿರೋ ಯಾವ್ದಾದ್ರೂ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಒಳ್ಳೆ ಕಂಪನಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬೀಜ ತಗೊಂಡು ಬರ್ಬೋದು. ಇದರಿಂದ ಏನಾಗುತ್ತೆ, ಉಳಿದ 9 ರೈತರದ್ದು ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ, ಆಮೇಲೆ ನಿಮಗೆ ಒಂದು ಕಡಿಮೆ ರೇಟಲ್ಲಿ ಕೂಡ ಬೀಜಗಳು ದೊರೆಯುತ್ತೆ. ಇದೇ ರೀತಿ ನೀವು ರಾಶಿ ಮಾಡಿದ ಧಾನ್ಯ ಆಗಿರ್ಬೋದು ಇಲ್ಲ ಕಾಯಿಪಲ್ಲೆ ಆಗಿರ್ಬೋದು ಏನಾದ್ರೂ ತಗೊಂಡು ಮಾರ್ಕೆಟ್ಗೆ ಹೋಗೋದ್ರಲ್ಲಿ ನಿಮಗೆ ಹೆಚ್ಚಿನ ಖರ್ಚಾಗುತ್ತೆ. ಆದ್ರೆ ಗುಂಪಾಗಿ ನೀವು ಏನಾದ್ರೂ ಈ ತರ ಕೆಲಸ ಮಾಡಿಕೊಂಡ್ರೆ ಸೊ ನಿಮ್ದು ಸಾಗಾಣಿಕೆ ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತೆ ಲಾಭನೂ ಹೆಚ್ಚಿಗೆ ಆಗುತ್ತೆ. ಇತ್ತೀಚೆಗೆ ಎಲ್ಲಾ ರೈತ ಉತ್ಪಾದಕರ ಸಂಘಗಳು ಏನ್ ಮಾಡ್ತಿದಾವಂದ್ರೆ, ಈ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ನೀವು ಒಂದು ನಾಣ್ಣುಡಿ ಕೇಳಿದಿರಾ ಅಲ್ವಾ, ಅದೇ ತರ ಎಲ್ಲರೂ ಒಟ್ಟಾಗಿ ಒಂದುಗೂಡಿ ಇನ್ಪುಟ್ ಬಿಸ್ನೆಸ್ ಅಂದ್ರೆ ಬೀಜ ತರೋದಾಯ್ತು, ಗೊಬ್ಬರ ತರೋದಾಯ್ತು, ಕೀಟನಾಶಕ, ಕಳೆನಾಶಕ, ಆಮೇಲೆ ಮಷಿನ್ ತರೋದು ಕೂಡ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಈ ಒಂದು ಸಂಸ್ಥೆ ಅಡಿಯಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ, ನೀವು ಸುಮಾರು ಒಂದು 15-20 ಜನ ಗುಂಪು ಕಟ್ಕೊಂಡು ನೀವು ಯಾವ್ದಾದ್ರು ಒಂದು ಟ್ರೈನಿಂಗ್ ತಗೊಳಕ್ಕೆ ಅಥವಾ ಒಂದು ತರಬೇತಿ ತಗೊಳಕ್ಕೆ ಬೇರೆ ಸಂಘಕ್ಕಾದ್ರೂ ಹೋಗ್ಬೋದು, ಇಲ್ಲ ಸರ್ಕಾರದಿಂದ ವಿವಿಧ ಸ್ಕೀಮ್ಗಳು ಕೂಡ ಲಭ್ಯವಿರುತ್ತವೆ, ಅದರಿಂದ ನೀವು ದುಡ್ಡನ್ನ ತರಿಸ್ಕೊಂಡು ನಿಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ನೀವಾಗೇನೆ ಒಂದು ಹೊಸ ಉದ್ಯಮವನ್ನ ಶುರು ಮಾಡಬಹುದು. ಇವಾಗ ಹಿಟ್ಟಿನ ಗಿರಣಿ ಆಗಿರುತ್ತೆ, ಆಮೇಲೆ ರವ ಮಾಡೋ ಮಷೀನ್ ಆಗಿರುತ್ತೆ, ಇವು ಸಣ್ಣ ಸಣ್ಣ ಒಂದು ಮಷೀನ್ಗಳನ್ನ ನೀವು ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಈ ತರ ಸಣ್ಣ ಸಣ್ಣ ಮಷೀನ್ಗಳಿಗೆ, ಅವುಗಳನ್ನೆಲ್ಲ ತಗೊಂಡ್ ಬಂದು ಯೂಸ್ ಮಾಡ್ಕೋಬಹುದು. ಹಾಗೆ ಇವಾಗ ನಿಮ್ಗೆ ಮಧ್ಯಾಹ್ನ ಸ್ವಲ್ಪ ಖಾಲಿ ಸಮಯ ಇದ್ದಾಗ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಕೂಡ ತಯಾರಿಸಬಹುದು. ಆಳಂದ ತಾಲೂಕಿನ ಒಂದು ರೈತ ಉತ್ಪಾದಕರ ಕಂಪನಿ ಇದೇ ತರ ಎಲ್ಲ ಹೆಣ್ಮಕ್ಕಳು ಸೇರಿ ಸಿರಿಧಾನ್ಯಗಳಿಂದ ಬಿಸ್ಕೆಟು, ಚಕ್ಕಲಿ, ಕೋಡ್ಬಳೆ ಹೀಗೆ ವಿವಿಧವಾದ ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ದಾರೆ. ಆ ತಿಂಡಿ ತಿನಿಸುಗಳು ದಿಲ್ಲಿಯಲ್ಲಿರೋ SFSE ಆಫೀಸ್ಗೆ ಹೋಗ್ತಾ ಇದಾವೆ. ಅಂದ್ರೆ ಹಳ್ಳಿಯಿಂದ ದಿಲ್ಲಿ ಕಡೆ ಅನ್ನೋ ಒಂದು ನಡಿಗೆ ಇವಾಗ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಹೆಣ್ಣು ಮಕ್ಕಳೇ, ನೀವು ಯಾರಿಗಿಂತ ಕಮ್ಮಿ ಇಲ್ಲ. ನೀವು ಅವಕಾಶವನ್ನ ಹುಡುಕಬೇಡಿ. ಆಕಾಶವನ್ನ ಮುಟ್ಟೋ ಅಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ, ಅದನ್ನ ಮುಟ್ಟಿ ತೋರಿಸಿ. ಆದರೆ ಅವಕಾಶಕ್ಕಾಗಿ ಯಾರ ಹತ್ತಿರನೂ ಕೈ ಚಾಚಬೇಡಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬರೆದಂತ ಒಂದು ಕವನ ನನಗೆ ನೆನಪು ಬರ್ತಿದೆ, ಅದನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆದಿಕಾಲದಿಂದ ಬಂದ ಧಾನ್ಯ ನೀನು, ಆದಿಕಾಲದಿಂದ ಬಂದ ಧಾನ್ಯ ನೀನು, ಹಿರಿಯಜ್ಜನನ್ನ ನೂರ್ಕಾಲು ಬಾಳಿಸಿದ ಮಿತ್ರ ನೀನು, ಪೋಷಕಾಂಶಗಳ ಆಗರ ನೀನು, ನೀನೇಕೆ ಮರೆಯಾದೆ ನಮ್ಮಿಂದ, ಸಾಕಾಯಿತೆ ರೈತನ ಜೊತೆಗಿನ ಅನುಬಂಧ, ಬೊಜ್ಜುತನ ಭಾರತವ ಕಾಡುತ್ತಿದೆ, BP ಶುಗರ್ ಅಲೆ ಹೆಚ್ಚಾಗುತ್ತಿದೆ, ಬೊಜ್ಜುತನ ಭಾರತವ ಕಾಡುತ್ತಿದೆ, BP ಶುಗರ್ ಅಲೆ ಹೆಚ್ಚಾಗುತ್ತಿದೆ, ಓ ಸಿರಿಧಾನ್ಯವೇ ಮರಳಿ ಬಾ, ಬದಲಾದ ಭಾರತವ ರಕ್ಷಿಸಲು ಬಾ, ಕೀಟ ಕಳೆ ನಾಶಕ ಗೊಬ್ಬರದ ಅಗತ್ಯವಿಲ್ಲ, ಹೆಚ್ಚು ನೀರು ಬೇಕೆಂದು ಕೇಳೋದೇ ಇಲ್ಲ, ವನ ಭೂಮಿಯೇ ನಿನ್ನ ವಾಸಸ್ಥಾನ, ಅದರಲ್ಲೇ ಕೊಡುವೆ ರೈತನಿಗೆ ಹೆಚ್ಚಿನ ಆದಾಯವನ್ನ, ಜೋಳ ಸಜ್ಜೆ ತಿಂದವನ ತೋಳದಂತಾಗಿಸಿದೆ, ರಾಗಿಯ ಮೇದವನಿಗೆ ನಿರೋಗಿಯಾಗೆಂದೆ, ಹೇ ನವನೆಯೇ ಶಕ್ತಿ ವರ್ಧನೆಯ ಮೂಲ ನೀನಾದೆ, ಸಾಮೆಯ ಸೇವನೆಯಿಂದ ಬಂಜತನ ಓಡಿಸಿದೆ, ಥೈರಾಯ್ಡ್ ಅನ್ನ ಥಟ್ಟಂತೆ ಹೋಗಿಸೋಕೆ ಊದಲಾಗಿ ನೀ ಬಂದೆ, ಓ ಹಾರಕವೇ ರಕ್ತ ಶುದ್ಧೀಕರಣಕ್ಕೆ ನೀ ರಾಮಬಾಣವಾದೆ, ಬನ್ನಿ ಎಲ್ಲರೂ ಕೈಜೋಡಿಸೋಣ, ಸಿರಿಧಾನ್ಯಗಳನ್ನ ಮತ್ತೆ ಬಳಸೋಣ, ಮುಂದಿನ ಪೀಳಿಗೆಯ ಬೆಳಗೋಣ, ಭವ್ಯ ಭಾರತವ ಕಟ್ಟೋಣ, ನಮ್ಮೆಲ್ಲರ ಆರೋಗ್ಯ ಮಿತ್ರ ನೀನು, ಆಹಾರ ಭದ್ರತೆಯ ಕೊಂಡಿ ನೀನು, ನಿನಗಾರು ಇಲ್ಲ ಸರಿಸಾಟಿ, ಓ ಸಿರಿಧಾನ್ಯವೇ ಮರಳಿ ಬಾ, ಸದೃಢ ಭಾರತದ ಬುನಾದಿಯಾಗು ಬಾ. ಧನ್ಯವಾದಗಳು. ಈ ತನಕ ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಕೊಡಗು ಜಿಲ್ಲೆ ಪೊನ್ನಂಪೇಟ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗಾನೂರ್ ಮಠ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ಸಲಕರಣೆ ಇದುವೇ ರೈತನ ಕಾಮನೆ ಸರಳ ಸಾಧನ ಸಲಕರಣೆ ಇದುವೇ ರೈತನ ಕಾಮನೆ ಸರಳ ಸಾಧನ ಸಲಕರಣೆ ಇದುವೇ ರೈತನ ಕಾಮನೆ ಇದುವೇ ರೈತನ ಕಾಮನೆ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಗೋವಿಂದರಾವ್ ಎನ್ ರಾಠೋಡ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಕಡೆಗಣಿಸದಿರಿ ಕಡೆಗಣಿಸದಿರಿ. ಇದುವರೆಗೆ ಹಳೆಯ ಹೊನ್ನು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ ಸಿರಿಧಾನ್ಯಗಳ ಮಹತ್ವ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾಹಿತಿ ನೀಡಿದವರು ಕೊಡಗು ಜಿಲ್ಲೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಲಕ್ಷ್ಮೀ ಬಳಗನೂರ್ ಮಠ್. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣ. ಬಾರ ಪರಜಣ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ ಕೇರವು ಕೊಚ್ಚವು ಇವೇ ಕೆಲಸಗಳು. ಹೌದಿಲ್ಲ ಶಿವಕ, ಅಂದಂಗ ಮನ್ನೊಂದು ಘಟನೆ ಆಯ್ತವ. ಹೌದ? ಒಂದ್ ಹಂಗೆ ಹಂಗೆ ನೋಡ್ಲಿತ್ತಿದ್ದ ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತದ್ದು? ಅಂತ ವಿಚಾರ ಮಾಡುವಂತದ್ದು ಅಂದ್ರೆ ಇದು ಎಲ್ಲರಿಗೆ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ವಿಚಾರ ಮಾಡಿರುವುದಿಲ್ಲ. ಹೌದಾ? ನನಗೆ ಅನಿಸ್ಲಿ. ಮತ್ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನ ಮನ್ಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲ್ಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದೆ. ವಾಪಸ್ ಬಂದ್ ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗೊಂದು ನಾಯಿ ಕೂತು. ದೊಡ್ಡದೇ ನಾಯಿ ಇತ್ತು, ಅದು ನನಗ್ ನೋಡ್ತು, ನಾ ನಾಯಿ ನೋಡಿದೆ. ಅದು ಎದ್ದು ನಿಂತಿತ್ತು. ಅದು ಹೊರಗೆ ಹೋಗ್ಬೇಕಂತದ ಜಾಗ ಇಲ್ಲ, ಗೇಟ್ ಬಲ್ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗವಲ್ದು. ಇನ್ನು ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಅದೇ ಮೈ ಮೇಲೆ ಹಾಕ್ತು ಅಂತ ನನಗೆ ಗೊತ್ತಿತ್ತು. ನೀನ್ ಗಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು. ಹಾಗೆ ನಮ್ ಸಾಕಿದ ನಾಯಿಗಳಿದ್ರು ನಮ್ ಗಂಜಿಗೆ ಬರಂಗಿಲ್ಲ, ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದ ಅಂಜಿಗೆ ಬರೋದು. ಹೌದಿಲ್ಲ, ನಾ ಏನ್ ಮಾಡ್, ನಾನು ಹಂಗೆ ಸುಮ್ ನಿಂತೆ. ಅದಕ್ಕೆ ನೋಡ್ಕೋದು, ಅದು ನನ್ಗೆ ನೋಡ್ಕೊಂಡು, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವ, ಎರಡು ಸಲ ಇರ್ತಾವ, ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ, ನಾನು ಬಂದ ಆಜು ಬಾಜು ನಿಂತು ಕುಯ್ ಕುಯ್ ಕುಯ್ ಕುಯ್ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದ ಮಾಡಿತ್ತು. ನಾನು ನೋಡಿದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಎರಡ್ ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕೆ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ ಗೊತ್ತಿಲ್ಲ, ನಾ ಗಮನಿಸಿದ್ದೇನಂತಂದ್ರೆ ಆ ಎರಡು ನಾಯಿನ್ ಬಂದ್ವಲ್ಲ, ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರ ಅವೆರಡು ನಾಯಿ ಏನ್ ಅದಕ್ಕೆ ಕೈ ಹಿಡಿದು ಹೊರಗೆ ಎಳಿಲಿಕ್ಕೆ ಬರ್ತೀವ ಬರಂಗಿಲ್ಲ ಬರಂಗಿಲ್ಲ ಯಾಕಂತಂದ್ರೆ ನಿಸರ್ಗ ಕೈ ಕೊಟ್ಟಿಲ್ಲ ಕೈ ಕೊಟ್ಟಿಲ್ಲ ಅದ್ರ ಜೊತೆಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅವಕ್ಕ ಆದ್ರೂ ನೋಡ್ಕೊಂಡ್ ನಿಂದಿರ್ತಾವ ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾನು ತಿಳ್ಕೊಂಡೆ ಸಪೋರ್ಟ್ ಮಾಡ್ಲಿತ್ತವ ನಾನ್ ನಿನ್ ಜೊತೆಗೆ ಇದ್ದೀವಪ್ಪ ನಿನ್ಗೇನು ಆಗುದಿಲ್ಲ ನೀ ಪ್ರಯತ್ನ ಮಾಡಿ ಹೊರಗೆ ಬಾ ನಾವ್ ನಿಂತೀವಿ ಹೌದು ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ ಖರೆ ಅದ ರಾಜಣ್ಣ ಈ ಮೂಕ ಪ್ರಾಣಿಗಳ ಸಹಿತ ಒಂದ್ರ ಕಷ್ಟ ಆಗ್ಲಿಕ್ಕತ್ತದ ಅಂತಂದ್ರ ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ ಸಹಭಾಗಿ ಆಗ್ತಾವ ಅವಕ್ಕೇನು ಮಾಡ್ಲಿಕ್ಕೆ ಆಗಂಗಿಲ್ಲ ಸುಮ್ಮ ನೋಡ್ತಿರ್ತಾವ ಬರೀ ಕುಯಿ ಕುಯಿ ಕುಯಿ ಅಂತ ಒದರ್ತಾವ ಅದ್ ತಮ್ಮದೇ ಒಂದು ಭಾಷೆ ಇರ್ತದೋ ಅದು ಏನೋ ಒಟ್ಟ ಮಾತಾಡ್ದಂಗೆ ಮಾತಾಡ್ತಿರ್ತಾವ ಅದ್ರಲಿಂದ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತದಲ್ಲ ಅದಂತೂ ಪೂರಾ ನಿಸತ್ವನೇ ಆಗಿರ್ತದ ಅದು ಹೌದು ಆದ್ರೆ ಜೊತೆಗೆ ಏನ್ ಬಂದಿರ್ತಾವಲ್ಲ ಅದ್ರ ನೋಡಿ ಇದು ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡ್ದ್ರೊಳಗೆ ಒಂದು ಜೋಶ್ ಹೆಚ್ಚಾಗ್ತದೆ ಗಟ್ಟಿತನ ಅದ ಅಂತಲ್ಲೇ ಅಂದ್ರೆ ಹಾ ಜೋಶ್ ಹೆಚ್ಚಾಗೋದಂದ್ರೇನು ಅದಕ್ಕೆ ಗಟ್ಟಿತನ ಅದ ನನ್ ಬಲ್ಲಿ ಶಕ್ತಿ ಅದ ನಾ ಮುಂದುವರಿ ಹೌದು ಹೌದಲ್ಲ ನಾ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಅದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ ನೋಡಿ ಹೊರಗೆ ಹೋಯ್ತು ನೋಡಿ ಕಷ್ಟದಿಂದ ಹೊರಗೆ ಬರ್ತದೆ ಅದು ಹೌದಲ್ಲ ಅದಕ್ಕೆ ಶೋಭಕ್ಕ ನಾ ಏನಂತೀನಿ ಈ ಪ್ರಾಣಿಗಳೊಳಗ ಮನುಷ್ಯನ ಒಂದು ಪ್ರಾಣಿನ ಹೌದು ಹೌದು ಪ್ರಾಣಿಗಳೊಳಗ ಬುದ್ಧಿ ಇರುವಂತವನು ವಿಚಾರ ಮಾಡುವಂತದ್ದು ಒಂದು ಶಕ್ತಿ ಇದ್ರೆ ಮನುಷ್ಯಗೆ ಪ್ರಾಣಿಗಳಿಗೂ ಅದ ಆದ್ರೆ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಷ್ಟೇ ಬುದ್ಧಿ ಅದು ಸೀಮಿತದಲ್ಲೇ ಸೀಮಿತ ತನ್ನ ಬದುಕಲಿಕ್ಕೆ ಒಂದು ಆಹಾರ ಬೇಕು ಇದು ಹೋಗಿ ತಿನ್ಬೇಕು ತನಗ ಒಂದು ಪ್ರೊಟೆಕ್ಷನ್ ಬೇಕು ಹ್ಯಾಂಗ್ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ನಾ ತಿಳ್ಕೊಂಡದ್ದು ಇಷ್ಟೇ ಅದ ಮನುಷ್ಯನಿಗೆ ಇದಕ್ಕಿಂತ ಮುಂದ್ ಹೋಗಿ ವಿಚಾರ ಮಾಡುವಂತ ಒಂದು ಶಕ್ತಿ ನಿಸರ್ಗ ದೇವರು ಕೊಟ್ಟ ಹೌದು ಆದ್ರ ಮನುಷ್ಯನೊಳಗ ಇಕಡಿ ಇಕಡಿ ಇದೇನಂತಂದ್ರೆ ಒಂದ್ ಸಂಕುಚಿತ ಮನೋಭಾವನೆ ಬೆಳಿಲಿತ್ತದ ಬೆಳೆದನು ಅಂತ ಅನ್ಬಹುದು ಹೌದಿಲ್ಲ ಈಗ ಸಾಕಷ್ಟು ನೋಡ್ತೀವಲ್ಪ ಎಷ್ಟು ಸಣ್ಣ ಸಂಸಾರಗಳಾಗ್ಲಿತ್ತವ ಮೊದ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಸಂಸಾರಗಳು ಒಂದು ಮನೆಯೊಳಗ 15-20-30 ಜನ ಇರ್ತಿದ್ರಲ್ಲಿ ಎಲ್ಲರೂ ಇರ್ತಿದ್ರು ಅವ್ರಿಗೆ ಏನ್ ಅನಿಸ್ತಿತ್ತು ನಮ್ಗ ನಾವು ಒಬ್ರಿಗೆ ಆರಾಮ ಇಲ್ಲ ಅಂದ್ರೆ ನಾವು ಅಷ್ಟು ಮಂದಿ ಜೊತೆಗೆ ಇರ್ತಿದ್ರು ಅವ್ರು ಎಲ್ಲರೂ ಏನ ಬಸ್ಸಾಗ ಆರಾಮಿಲ್ಲಪ್ಪ ಅಂತ ಹೇಳಿ ಆ ಬಸ್ಸಾಗ ಇದು ಮಾಡಿದ್ರೆ ಎಷ್ಟು ಮಂದಿ ಅವರಿಗೆ ಸಪೋರ್ಟ್ ಮಾಡೋರು ಈಗ ಎಲ್ಲದ ಸಣ್ಣ ಫ್ಯಾಮಿಲಿ ಗಂಡ ಹೆಂಡತಿ ಒಂದ ಮಗು ಇಲ್ಲ ಎರಡು ಮಕ್ಕಳು ಬಹಳ ಆಯ್ತು ಹೌದು ಅಷ್ಟು ಸಣ್ಣದಾಗ್ಯಾವ ಮತ್ತೆ ಸಂಬಂಧಗಳು ಹೆಂಗ ಗಟ್ಟಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹೇಳು ಯಾಕಂದ್ರೆ ಬೆಳೆಯೋ ಪರಿಸರನೇ ಹಂಗಾಗ್ಬಿಟ್ಟದ ಈಗ ಈಗ ನಮ್ಮ ಮಕ್ಕಳಿಗೆ ಒಂದ ಎರಡ ಆದಾಗ ಅವು ಸಾಕಷ್ಟು ಮಂದಿ ಜೊತೆ ಕುಡ್ಕೊಂಡು ಬೆಳಿಲಿಕ್ಕೆ ಆಗಂಗಿಲ್ಲ ಅವಕ ಬೆಳೆದ್ ರೂಢಿನೇ ಇಲ್ಲ ರೂಢಿನೇ ಇರಂಗ ಒಬ್ಬರೇ ಒಂದೇ ರೂಮ್ ನಾಗ ಕೂತು ಒಬ್ಬರೇ ಓದಿದ್ದು ಎಲ್ಲಿ ಹೋದ್ರೆ ಒಬ್ಬರೇ ಹೋದ್ರೆ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು ಇಲ್ಲ ಒಂದ್ ಅಣ್ಣ ತಮ್ಮ ತಂಗಿ ಇದ್ರೆ ಅವ್ರ ಜೊತೆ ಹೋಗ್ಬೇಕು ಅಷ್ಟೇ ಮೂರ್ನದ್ರು ಇಲ್ಲ ಅನ್ನಂಗ ಆಮೇಲೆ ಇನ್ನೊಬ್ರದ್ದು ಭಾವನೆಗಳನ್ನ ಅರ್ಥ ಮಾಡ್ಲಿಕ್ಕೆ ಆಗಂಗಿಲ್ಲ ಅವರಿಗೆ ಹೌದಲ್ಲ ಅಂತಂದ್ರೆ ಶೋಭಕ ಇವೆಲ್ಲ ವಿಚಾರಗಳನ್ನ ನೋಡಿದ್ರೆ ನಾವ್ ಎಲ್ಲಿ ಹೋಗಿ ಮುಟ್ಲಿತ್ತೀವಿ ಗುರ್ತಾಗಲ್ಲ ಉಂಟು ಅದಕ್ಕೆ ನಾನು ಅದನ್ನು ಈ ಒಂದು ಸಂಕುಚಿತ ವಿಚಾರಗಳಿಂದ ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ದೊಡ್ಡದಾಗಿ ವಿಚಾರ ಮಾಡಿ ಎಲ್ಲರ ಜೊತೆಗೆ ನಾವು ಬೆಳಿಲಿಕ್ಕೆ ನಿಂತೀವಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಜೀವನದ ಒಂದಿಲ್ಲ ಒಂದ್ ಹಂತದೊಳಗ ಕಷ್ಟಕಾಲ ಇದ್ದೇ ಇರ್ತದೆ ಕಷ್ಟಕಾಲ ಇದ್ದೇ ಇರ್ತದೆ ಸುಖನೂ ಇದ್ದೇ ಇರ್ತದೆ ಅದು ಸುಖದೊಳಗ ನಾವೆಲ್ಲರಿಗೂ ಮರಿತೀವಿ ಕಷ್ಟದೊಳಗೆ ಎಲ್ಲರೂ ನೆನಪು ಬರ್ತಾರೆ ಹೌದು ಸುಖ ಇತ್ತಂದ್ರೆ ಯಾರು ನೆನಪಾಗಂಗಿಲ್ಲ ಯಾರು ಬೇಕೇ ಆಗಂಗಿಲ್ಲ ನಾ ಮಾಡಿನಿ ನಂದು ಅನ್ನೋದೊಂದು ಅಹಂ ಬಂದ್ಬಿಡಲಿ ಅದೇ ಆರಾಮಿರ್ಲಾರ್ದಾಗ ಕಷ್ಟ ಬಂದಾಗ ದವಾಖಾನಿ ಸೇರಿದಾಗ ಆಮೇಲೆ ಏನೋ ಒಂದು ಅನಾಹುತಗಳಾದಾಗ ಅವಾಗ ಎಲ್ಲಾರು ನೆನಪಾಗ್ತಿರ್ತಾರೆ ಆದ್ರೆ ಯಾರು ಬರ್ತಾರ ಅವಾಗ ಯಾರು ಬರಬೇಕು ಯಾಕಂತಂದ್ರೆ ಬರುವಂಗ ನಾವು ಸಂಬಂಧ ಇಟ್ಕೊಂಡಿವಿ ಹೌದು ಅದು ಬಹಳ ಮುಖ್ಯ ಇನ್ನೊಬ್ಬರಿಗೆ ನಾವು ಅನ್ನೋದಕ್ಕಿಂತ ಮೊದಲು ನಾವು ನಮ್ಮನ್ನು ನಾವು ಅವಾಗ ಇಟ್ಕೋಬೇಕು ಪ್ರಶ್ನೆ ಮಾಡ್ಕೊಳ್ತೀವಿ ಅವಾಗಂತೂ ಏವನಿಗೆ ಆರಾಮಿದ್ದಿಲ್ಲ ನಾ ಹೋಗಿ ನೆನವಾಗ ಹೋಗಿಲ್ಲ ಅವ ಬಡದಿಲ್ ಬಿಡು ಅವನಿಗೆ ಅವತ್ತು ಸಮಸ್ಯೆ ಆಗಿತ್ತು ಅವನ ಮಗಂದು ಅವನ ಹೋದನು ಹೋಗಿಲ್ಲ ಹಿಂಗ ನಮ್ಮ ಲೆಕ್ಕ ನಮ್ಮ ತಲೆಗೆ ಅವಾಗ ಬರ್ತಾವ ವಿಚಾರಗಳು ಆ ಟೈಮ್ನಾಗ ಬರ್ತಾವ ನಮಗೆ ಅವಾಗ ಕಷ್ಟ ಬಂದಿರ್ತದಲ್ಲ ಅವಾಗ ಆ ವಿಚಾರಗಳು ಬರ್ಲಿಕ್ಕೆ ಚಾಲು ಆಗ್ತಾವ ಹೌದಲ್ಲ ಈಗ ಒಂದ್ಸರ್ತಿ ಆ ವಿಚಾರಗಳು ಬಂದ ಅಂದ್ಮೇಲೆ ಇನ್ನೊಂದ್ಸರಿಗಾದ್ರೂ ಸುಧಾರಿಸಿಕೊಂಡು ಅದನ್ನ ತಿದ್ದುಕೊಳ್ಬೇಕು ಹೌದಲ್ಲ ಅಂದ್ರೆ ನಾ ಹೇಳದಿನ ಶೋಭಕ್ಕ ಈ ಒಂದು ಆರಾಮಿರ್ಲಾರ್ದಾಗ ಸಮಸ್ಯೆ ಆದಾಗ ಕೆಲವರು ಅಂತಾರೆ ಏ ನಾವೇನು ಅವ್ರ ಬ್ಯಾನಿ ತಗೋತೀವನ್ರಿ ಹೌದು ಬ್ಯಾನಿ ಅವರೇ ಅನುಭವಿಸಬೇಕಾಗ್ತದೆ ದವಾಖಾನಿಗೆ ಹೋಗಿ ಏನ್ ಮಾಡಿದ್ರೆ ಬಂದ್ಮೇಲೆ ಬಿಟ್ಟಾಗ ಹೌದು ನಾ ಏನ್ ಮಾಡ್ತೀನಿ ಅಲ್ಲಿ ಹೋಗಿ ನಾ ಎದಕ್ ಹೋಗ್ಬೇಕು ನನ್ಲಿಂದ ಏನಾಗದ ಡಾಕ್ಟರ್ ಇರ್ತಾರ ನೋಡ್ತಾರ ನೋಡ್ತಾರೆ ಡಾಕ್ಟರ್ ಏನಾವೇನು ಅಂತ ಅನ್ನುವಂತ ಮಾತುಗಳು ಕೇಳಿ ಬರ್ತಿರ್ತಾವ ಬಹಳ ಮಂದಿ ಮಾತಾಡ್ತಾರೆ ಬಹಳ ಮಂದಿ ಮಾತಾಡ್ತಿರ್ತಾರೆ ಆದ್ರೆ ಅಲ್ಲಿ ಏನಾಗ್ತದ ದವಾಖಾನೆಗೆ ಇರ್ಲಿ ಮನೆಯೊಳಗೆ ಇರ್ಲಿ ಯಾರೇ ಒಬ್ರು ಹೋಗಿ ಮಾತಾಡ್ಸಾರ ಅಂದ್ರೆ ಅವರಿಗೆ ಒಂದು ಮಾನಸಿಕ ಬಲ ಬಂದಂಗ ಆಗ್ತದೆ ಸಪೋರ್ಟ್ ಸಿಕ್ತು, ಸಪೋರ್ಟ್ ಸಿಕ್ತು. ಏ ನನ್ನ ಜೊತೆಗೆ ಇಷ್ಟು ಮಂದಿ ಇದ್ದಾರಪ್ಪ ಇವರೆಲ್ಲರೂ, ನಾವು ಸ್ವಲ್ಪ ಸುಧಾರಿಸ್ಕೊಳ್ಬೇಕು, ನಾವೊಂದು ಸ್ವಲ್ಪ ಧೈರ್ಯ ಮಾಡಬೇಕು, ಧೈರ್ಯ ಮಾಡಬೇಕು, ಇದ್ರಲ್ಲಿಂದ ಹೊರಗೆ ಬರಬೇಕು ಅನ್ನೋದೊಂದು ವಿಚಾರ ಬಂದ್ಬಿಡ್ತದೆ. ಅಲ್ಲಿ ಹೋದಲ್ಲಿ ಏನ್ ಮಾಡಿರ್ತೀವಿ, ಬರೀ ಆ ಜಡ್ಡಿನ ಬಗ್ಗೆನೆ ಮಾತಾಡಂಗಿಲ್ಲ, ಉಳಿದೆಲ್ಲ ಮಾತಾಡ, ಬೇರೆ ಬೇರೆ ಮಾತಾಡಿರ್ತೀವಿ, ಸಪೋರ್ಟಿಂಗ್ ಆಗಿ, ಸಪೋರ್ಟಿಂಗ್ ಆಗಿ ಮಾತಾಡಿರ್ತೀವಿ. ಅಂದ್ರೇನು, ಅವನಿಗೆ ತನ್ನ ಮನಸ್ಸಿನಾಗ ಇರ್ತದಲ್ಲ, ನನಗೆ ಇದಾಗ್ಯದ, ನಾನು ಇದ್ರಲ್ಲಿಂದ ಹೊರಗೆ ಬರ್ತೀನೋ ಇಲ್ಲೋ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದಲ್ಲ, ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ಏನಾಗ್ತದೆ, ಅವನು ಅದ್ರೊಳಗೆ ಇನ್ವಾಲ್ವ್ ಆಗಿರ್ತಾನೆ. ಆ ಟೈಮ್ ಮಾತ್ರ ಅವನಿಗೆ ಬಹಳ ಫ್ರೀ ಆಗಿರ್ತಾನೆ ಆಟ, ಬೇರೆ ಬೇರೆ ಮಾತಾಡೋದ್ರಿಂದ ಆ ಬೇರೆ ಬೇರೆ ವಿಷಯಗಳು ಅವನ ತಲೆಗೊಳಗೂ ಹೋಗ್ತಿರ್ತದೆ. ಹಂಗಾಗಿ ಅವ ಆ ಟೈಮ್ನಾಗ ವಿಚಾರ ಮಾಡ್ಲಾರ್ದೆ ಬಿಟ್ಟಿರ್ತಾನಲ್ಲ, ಅದೇ ಒಂದು ಅವನಿಗೆ ಸಪೋರ್ಟ್ ಆಗಿಬಿಡ್ತದೆ. ಅದು ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಖರೇ ಅದು. ಅದಕ್ಕೆ ನಾವು ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತವೆ. ಹೌದು. ಆದ್ರೆ ನಾವು ನೋಡೋ ದೃಷ್ಟಿ ಬಹಳ, ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರೆ ನಾವು ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಂತ ಹೇಳು, ಮೊದಲು ನಾವು ಆರಾಮಿರ್ಬೇಕಂತ ಪ್ರತಿಯೊಬ್ರು ಎಲ್ಲರೂ, ನಾ ಮೊದಲು ಆರಾಮಿರಬೇಕು, ನನ್ನ ಸುತ್ತಿದ್ದವ್ರು ಆರಾಮಿರಬೇಕು, ಅದು ಸೆಕೆಂಡ್ ನನ್ನ ಮಕ್ಕಳು, ನನ್ನ ಹೆಂಡತಿ, ಗಂಡ ಇವರು ಆರಾಮಿರಬೇಕು. ಮುಂದಿಂದ ಏನದಲ್ಲ, ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರೆ ಅಲ್ಲಿ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ನ ಬಳಗದವ್ರು ಆರಾಮಿರ್ಬೇಕು, ನನ್ನ ಗೆಳೆಯರು ಆರಾಮಿರ್ಬೇಕು, ನಮ್ಮ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರ ನಾವು ಪಾಸಿಟಿವ್ ಆಗಿ ವಿಚಾರ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಇದು ಬರೀ ಬದುಕಿಗೆ ಅಷ್ಟೇ ಅಲ್ಲ ಶುಭಕ, ನಾ ಯಾವುದೇ ಒಂದು ಕೆಲಸ ಮಾಡಲಿ, ಒಕ್ಕಲ್ತನ ಇರಲಿ, ನೌಕರಿ ಇರಲಿ, ವ್ಯಾಪಾರ ಇರಲಿ, ಯಾವುದೇ ಇರಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನುಷ್ಯನಿಂದ ಪ್ರಾಮಾಣಿಕವಾಗಿ ನನ್ನ ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡಿಕೊಂಡು ದಿವಸ ಬೆಳಗಾದಾಗ ನಾವು ಹೋದಿವಿ ಅಂತಂದ್ರೆ ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲು ಇರ್ತದೆ. ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗು ತಪ್ಪಿತು, ಸರಿ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇರ್ತದೆ. ಈಗ ಪಾಸಿಟಿವ್ ವಿಚಾರ ಇರ್ತಲ್ಲ, ಖರೇನೆ ಇದು ಬಹಳ ಮುಖ್ಯ. ಹೌದು. ನಾವೊಬ್ಬನೇ ವಿಚಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಅನ್ನೋದು ಬೇಡಲ್ಲಿ. ಇದು ಒಂದು ನಕಾರಾತ್ಮಕ, ಇದನ್ನ ನಾವೊಬ್ಬ ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲರೂ ನನ್ನ ಜೊತೆ ಇದ್ದವ್ರನ್ನು ಕರೆಕ್ಟ್ ಇರಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ. ಅದು ನಕಾರಾತ್ಮಕನೇ, ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕಥೆ ಬರ್ತದೆ. ಹೌದು. ಒಂದು ಡೊಂಗ್ರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೆ ನೆನಪಾಯ್ತಿದೆ ಕಥೆ. ಹೌದಲ್ಲ, ಅವಾಗ ನನ್ನಂತೊಬ್ಬ ಎಲ್ಲರೂ ಹಾಲಾಗ್ತಾರ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ, ನಾನು ನೀರ್ ಹಾಕಿದೆ ಶೋಭಕ್ಕಂದ್ರೆ ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರ್. ಹಿಂಗ್ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರೇ ಇರ್ತದೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದ ಅಲ್ಲಿ. ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರ, ಪ್ರಪಂಚ ಅಂತೂ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ. ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ ಬಗ್ಗೆ ನನ್ನ ವಿಚಾರ. ಈಗ ರಾಜಣ್ಣ ಒಂದು ಹೇಳು, ನೀ ನನ್ನ ಬಗ್ಗೆ ಕೆಟ್ಟ ವಿಚಾರಗಳು, ನನ್ನ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಅವೇನಂತಾರ, ಅಂತ ಹೇಳು ಅಂತಂದ್ರೆ ಒಂದು ದಿನಗಟ್ಟಲೆ ಹೇಳಬಹುದು ನೀನು. ಹೌದು, ಭಾಷಣ ಬೇಕಾದಾಗ ನನ್ನ ಬಗ್ಗೆ ಇರುವಂತಹ ಒಳ್ಳೆ ಗುಣಗಳನ್ನು ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದು ಎರಡು ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ್ಯದ ಅಂತ ನನಗೆ ಗೊತ್ತಾಗ್ತದೆ. ಇದು ಬಹಳ ಮುಖ್ಯ, ಅದಕ್ಕೆ ಬಹಳ ಶೋಭಕ. ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಿ ಅಂದ್ರೆ ಹಿಂಗೆ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಕರೆನೆ ಆಯ್ತು ನಡಿ, ಹಂಗಾರ ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸ ಸ್ವಲ್ಪ ಹೋಗ್ತೀನಿ ಮತ್ತೆ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದು ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನ ಅಷ್ಟು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಲ್ಲ, ಈಗ ಇಕೆವೈಸಿ ಕುರಿತು ಮಾಹಿತಿ. ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿಯ ಕೃಷಿ ಇಲಾಖೆಯಿಂದ ಬಂದಿರುವಂತಹ ಪ್ರಕಟಣೆ ಇಲ್ಲದ, ಇಕೆವೈಸಿ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಇಲ್ಲದ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯೊಳಗ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ಪಡೆಯುವಂತಹ ರೈತ ಫಲಾನುಭವಿಗಳು ಇ ಕೆವೈಸಿ ಮಾಡಿಸುವುದು ಕಡ್ಡಾಯ ಆಗಿದೆ. ಈ ಕೆವೈಸಿ ಮಾಡಿಸಿಕೊಳ್ಳದ ಫಲಾನುಭವಿಗಳಿಗೆ ಮುಂದೆ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ದೊರೆಯುವುದಿಲ್ಲ. ಇಲ್ಲಿ ತನಕನೂ ಇ ಕೆವೈಸಿ ಮಾಡಿಸದೇ ಇರುವಂತಹ ರೈತ ಫಲಾನುಭವಿಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಗಳ ಜೊತೆಗೆ ಈ ಮುಂದೆ ಹೇಳುವಂತಹ ವಿಧಾನಗಳಲ್ಲಿ ಇ ಕೆವೈಸಿ ಮಾಡಬಹುದು. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ, ಗ್ರಾಮ 1 ಕೇಂದ್ರ, ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ ಒಟಿಪಿ ಮೂಲಕ ಇ ಕೆವೈಸಿ ಮಾಡಿಸಬಹುದು. ಫಲಾನುಭವಿಗಳು ಸ್ವತಃ ತಾವೇ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಮೊಬೈಲ್ಗೆ ಒಟಿಪಿ ಪಡೆದು ಇ ಕೆವೈಸಿ ಮಾಡಬಹುದು. ತಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ ಪೋಸ್ಟಲ್ ಅಕೌಂಟ್ ತೆರೆಯುವ ಮೂಲಕ ಪಿಎಂ ಕಿಸಾನ್ ಇ ಕೆವೈಸಿಯನ್ನು ತ್ವರಿತವಾಗಿ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಿಎಂ ಕಿಸಾನ್ ಮೊಬೈಲ್ ಆಪ್ ಪ್ಲೇಸ್ಟೋರ್ನೊಳಗ ಲಭ್ಯದ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಪ್ ಮೂಲಕ ಸ್ವತಃ ಫಲಾನುಭವಿಗಳೇ ಮುಖ ಚಹರೆ ತೋರಿಸುವ ಮೂಲಕ, ಅಂದ್ರೆ ಫೇಷಿಯಲ್ ಆಥೆಂಟಿಕೇಶನ್ ಅಂತೇಳಿ ಇದನ್ನು ಕರೀತಾರೆ, ಈ ಮೂಲಕ ಈ ಕೆವೈಸಿಯನ್ನ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಬಹುದು. ಈ ಕೆವೈಸಿ ಕುರಿತು ಮಾಹಿತಿ ಕೇಳಿದ್ರಲ್ಲ. ಕಾರ್ಯಕ್ರಮದ ಕೊನೆಗೆ ಜೇವರ್ಗಿ ತಾಲೂಕಿನ ಹುಲ್ಲೂರು ಗ್ರಾಮದ ದಿಗಂಬರ್ ಪಾಂಚಾಳ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣಲ್ಲ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ನಾನು ನನ್ನದು ಅಂತಿದೆಯಲ್ಲ, ನಾನು ನನ್ನದು ಅಂತಿದೆಯಲ್ಲ, ಒಂದಿನ ಹೋಗದು ಗೊತ್ತೇ ಇಲ್ಲ, ನಾನು ನನ್ನದು ಅಂತಿದೆಯಲ್ಲ, ಒಂದಿನ ಹೋಗದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ದಾನ ಧರ್ಮ ಮೊದಲೇ ಇಲ್ಲ ಗಳಸಿ ಗಳಸಿ ಇಟ್ಟಿದ ತೋಲ, ದೇವ ದೇವ ದಾನ ಧರ್ಮ ಮೊದಲೇ ಇಲ್ಲ ಗಳಸಿ ಗಳಸಿ ಇಟ್ಟಿದ ತೋಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವು ಅದನ್ನೆಲ್ಲ ಇದು ಯಾರ ಪಾಲ, ಒದಗಿ ಬಂತು ಮರಣದ ಕಾಲ, ನೀವು ಅದನ್ನೆಲ್ಲ ಇದು ಯಾರ ಪಾಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ದಾನ ಧರ್ಮ ಮೊದಲೇ ಇಲ್ಲ ಗಳಸಿ ಗಳಸಿ ಇಟ್ಟಿದ ತೋಲ, ಒದಗಿ ಬಂತು ಮರಣದ ಕಾಲ, ಇವಾದ ಮೇಲೆ ಇದು ಯಾರ ಪಾಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಮನುಷ್ಯ ಜನ್ಮ ದೊಡ್ಡದೈತಿ ಪಾಪದೊಳಗೆ ಬಿದ್ದ ಕಸಾಯ್ತಿ, ಮನುಷ್ಯ ಜನ್ಮ ದೊಡ್ಡದೈತಿ ಪಾಪದೊಳಗೆ ಬಿದ್ದ ಕಸಾಯ್ತಿ, ಸತ್ಯ ಮಾರ್ಗ ಹಿಡಿಯಪ್ಪ ಒಂದು, ಸತ್ಯ ಮಾರ್ಗ ಹಿಡಿಯಪ್ಪ ಒಂದು, ಮತ್ತೆ ಹುಟ್ಟಿ ಬರುವುದು ಎಂದು, ಸತ್ಯ ಮಾರ್ಗ ಹಿಡಿಯಪ್ಪ ಒಂದು, ಮತ್ತೆ ಹುಟ್ಟಿ ಬರುವುದು ಎಂದು, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ನಾನು ನನ್ನದು ಅಂತಿದೆಯಲ್ಲ, ಒಂದಿನ ಹೋಗದು ಗೊತ್ತೇ ಇಲ್ಲ, ನಾನು ನನ್ನದು ಅಂತಿದೆಯಲ್ಲ, ಒಂದಿನ ಹೋಗದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಹಣವು ಗಳಿಸಿ ಇಟ್ಟಿದಿ ಹಚ್ಚ ಸಾಯಿ ತನಕ ತಿಂದಲ ನುಚ್ಚ, ಬಸವ ಹಣವು ಗಳಿಸಿ ಇಟ್ಟಿದಿ ಹಚ್ಚ ಸಾಯಿ ತನಕ ತಿಂದಲ ನುಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಪರ ಉಪಕಾರ ನೀನು ಮಾಡಿದ ಹುಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಪರ ಉಪಕಾರ ನೀನು ಮಾಡಿದ ಹುಚ್ಚ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ನಾನು ನನ್ನದು ಅಂತಿದೆಯಲ್ಲ, ಒಂದಿನ ಹೋಗದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿಕೊ ತಿಳಿಯಲ್ಲ ಹುಟ್ಟಿದವರು ಉಳಿಯಾದಿಲ್ಲ ತಿರುಗಿ ತಿರುಗಿ ಬರುವಾದಿಲ್ಲ ಹುಟ್ಟಿದವರು ಉಳಿಯಾದಿಲ್ಲ ತಿರುಗಿ ತಿರುಗಿ ಬರುವಾದಿಲ್ಲ ಪಂಚಾಕ್ಷರಿ ಹೇಳರ ಕುಲ್ಲ ಪಂಚಾಕ್ಷರಿ ಹೇಳರ ಕುಲ್ಲ ಪರಶಿವನ್ ಹೊರತು ಯಾರು ಇಲ್ಲ ಪಂಚಾಕ್ಷರಿ ಹೇಳರ ಕುಲ್ಲ ಪರಶಿವನ್ ಹೊರತು ನಮಗ್ಯಾರು ಇಲ್ಲ ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿಕೊಂತಿದೆಯಲ್ಲ ನಾನು ನನ್ನದು ಅಂತಿದೆಯಲ್ಲ ನಾನು ನನ್ನದು ಅಂತಿದೆಯಲ್ಲ ಒಂದಿನ ಹೋಗದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿಕೊಂತಿದೆಯಲ್ಲ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಜೇವರ್ಗಿ ತಾಲೂಕಿನ ಹುಲ್ಲೂರು ಗ್ರಾಮದ ದಿಗಂಬರ್ ಪಾಂಚಾಳ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳಿದ್ರಲ್ಲ ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ